ಮರದ ಗಾನ ವಿಲೋಲ ನಾರದ ಗಾನ ವಿಲೋಲ ನಾರದ ಗಾನ ವಿಲೋಲ ನಾರದ ಗಾನ ವಿಲೋಲ ಸ್ವಾಮಿ ನಾರದ ಗಾನ ವಿಲೋಲ ಸ್ವಾಮಿ ಭೂರಿ ಭಕುತರ ಪರಿಪಾಲ ಭೂರಿ ಭಕುತರ ಪರಿಪಾಲ ಭೂರಮಣ ಕರುಣಾಲವಾಲ ಭೂರಮಣ ಕರುಣಾಲವಾಲ ಭೂರಮಣ ಕರುಣಾಲವಾಲ ನೀರದ ಶ್ಯಾಮ ನೀರದ ಶ್ಯಾಮ ನೀರದ ಶ್ಯಾಮ